ಆದರೆ ನಮ್ಮ ಸಂಸ್ಕರಣೆ ಅವಶ್ಯಕತೆ ವರ್ಷಕ್ಕೆ 17 ಲಕ್ಷ ಟನ್. ಈ ಅಗತ್ಯ ಪೂರೈಸುವುದಕ್ಕೆ ಈಗಲೂ ಕೂಡ ನಾವು ಕಚ್ಚಾ ಗೇರು ಬೀಜವನ್ನು ಪಶ್ಚಿಮ ಅಥವಾ ಪೂರ್ವ ಆಫ್ರಿಕಾ ದೇಶಗಳಿಂದ, ಅಂದರೆ ಮೊಜಾಂಬಿಕ್, ಟಾನ್ಸಾನಿಯಾ, ಐವರಿ ಕೋಸ್ಟ್, ಬೆನಿನ್ ಇಂತಹ ದೇಶಗಳಿಂದ ನಾವು ಆಮದನ್ನು ಮಾಡಿಕೊಳ್ಳಲು ಅವುಗಳ ಮೇಲೆ ನಾವು ಅವಲಂಬಿತವಾಗಿರಬೇಕಾಗಿದೆ. ನಮ್ಮ ದೇಶದಲ್ಲಿ ಈ ಬೆಳೆಗಳ ಉತ್ತೇಜನಕ್ಕಾಗಿ ಸ್ಥಾಪಿಸಲಾಗಿರತಕ್ಕಂತಹ ರಾಷ್ಟ್ರೀಯ ಏಜೆನ್ಸಿಯಾದಂತಹ ಗೇರು ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಅಂತ ಹೇಳಿದರೆ DCCD, ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ನಟ್ ಅಂಡ್ ಕೋಕೋ ಡೆವಲಪ್ಮೆಂಟ್, ಈ ಗೇರು ಕೃಷಿಗೆ ಸಂಬಂಧಿಸಿದಂತಹ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಚಾಲನೆಯಲ್ಲಿ ಇಟ್ಟಿದೆ. ಅಂದರೆ ಯಾವ್ಯಾವ ಅಭಿವೃದ್ಧಿ ಯೋಜನೆಗಳಿವೆ? ಇದರಲ್ಲಿ ಮುಖ್ಯವಾಗಿ DCCD ಅವರು ಹೊಸ ಗೇರು ತೋಟಗಳನ್ನು ಮಾಡೋದಕ್ಕೆ ಆಸಕ್ತಿ ಹೊಂದಿರತಕ್ಕಂಥ ರೈತರಿಗೆ ಆರ್ಥಿಕ ನೆರವನ್ನು ನೀಡುತ್ತಾ ಇದ್ದಾರೆ. ಗಿಡಗಳನ್ನು ನೆಡಲು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಕೀಟ ನಿರ್ವಹಣೆ ವೆಚ್ಚ ಪೂರೈಸುವುದಕ್ಕೆ ಪ್ರತಿ ಹೆಕ್ಟೇರ್ಗೆ ವಾರ್ಷಿಕವಾಗಿ 20,000 ವರೆಗೆ ಹಣವನ್ನು ಈ ಸಂಸ್ಥೆ ನೀಡುತ್ತದೆ. ಈ ಮೊತ್ತವನ್ನು 3 ವರ್ಷಗಳಲ್ಲಿ 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಅಂದರೆ ಮೊದಲನೇ ವರ್ಷದಲ್ಲಿ 12,000 ರೂಪಾಯಿಗಳು, 2ನೇ ಮತ್ತು 3ನೇ ವರ್ಷದಲ್ಲಿ ನಿರ್ವಹಣಾ ವೆಚ್ಚವಾಗಿ ತಲಾ 4,000 ರೂಪಾಯಿಗಳನ್ನು ನೀಡ್ತಾ ಇದ್ದೇವೆ. ಇದರಲ್ಲಿ ಈ ಯೋಜನೆಯ ಅಡಿಯಲ್ಲಿ ಗುಣಮಟ್ಟದ ಗೇರು ಕೃಷಿಗೆ ಬೇಕಾದಂತಹ ಕಸಿ ಗಿಡಗಳನ್ನು ಸಂಶೋಧನಾ ಸಂಸ್ಥೆಗಳಿಂದಾಗಲಿ ಅಥವಾ ರಾಜ್ಯ ಇಲಾಖೆಗಳಿಂದಾಗಲಿ ಅಥವಾ ಅನುಮೋದಿಸಲ್ಪಟ್ಟಂತಹ ನರ್ಸರಿಗಳಿಂದಾಗಲಿ ಕೃಷಿಕರು ಖರೀದಿಸಬಹುದು. ಆಸಕ್ತ ರೈತರು ಒಂದು ಗರಿಷ್ಠ 4 ಹೆಕ್ಟೇರ್ವರೆಗೆ ಈ ಸಹಾಯವನ್ನು ಪಡೆಯುವುದಕ್ಕೆ ಅನುಕೂಲ ಇದೆ. ರೈತರು ಅವರ ಭೂ ದಾಖಲೆಗಳು ಮತ್ತು ಅವರ ID ಪುರಾವೆಗಳು ಮತ್ತು ಬ್ಯಾಂಕ್ ವಿವರ, ಈ 3 ವಿಷಯಗಳನ್ನು ನಿಗದಿತ ಅರ್ಜಿ ನಮೂನೆಯಲ್ಲಿ ಸಲ್ಲಿಸಬೇಕಾಗ್ತದೆ. ಅದನ್ನು ಅವರು ನಮ್ಮ ನಿರ್ದೇಶನಾಲಯವಾದಂತಹ ಗೇರು ಸಂಶೋಧನಾ ನಿರ್ದೇಶನಾಲಯ ಅಥವಾ ಯಾವುದೇ ರಾಜ್ಯ ವಿಶ್ವವಿದ್ಯಾಲಯಗಳು ಅಥವಾ ಗೇರು ಕೃಷಿ ಮಾಡತಕ್ಕಂಥ ಇತರ ಸಂಶೋಧನಾ ಸಂಸ್ಥೆಗಳ ಮೂಲಕ ಅವರು ಅರ್ಜಿ ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದರೆ ನಮಗೆ ದಾಖಲಾತಿಗೋಸ್ಕರ ಈ ಥರ ಒಂದು ವ್ಯವಸ್ಥೆ ಮಾಡಲಾಗಿದೆ. ಒಂದು ವೇಳೆ ರೈತರೇನಾದರೂ ಇತ್ತೀಚೆಗೆ ಹೆಚ್ಚಾಗಿ ಪ್ರಚಾರಕ್ಕೆ ಬಂದಿರತಕ್ಕಂತಹ ಘನಸಾಂದ್ರ ಪದ್ಧತಿಯಲ್ಲಿ ನಾಟಿ ಮಾಡೋದಕ್ಕೆ ಬಯಸಿದಲ್ಲಿ ಕಡಿಮೆ ಅಂತರದಲ್ಲಿ, ಅಂದರೆ 5 ಮೀಟರ್ ಘನಸಾಂದ್ರ ವ್ಯವಸಾಯ ಮಾಡೋದಕ್ಕೆ ಇಷ್ಟಪಟ್ಟರೆ ಹಣಕಾಸಿನ ನೆರವು ಪ್ರತಿ ಹೆಕ್ಟೇರಿಗೆ ರೂಪಾಯಿ 40,000 ಮಾಡಲಾಗ್ತದೆ, ಪಾವತಿ ಮಾಡಲಾಗ್ತದೆ. ಅಂದರೆ ಮೊದಲನೇ ವರ್ಷದಲ್ಲಿ 24,000 ರೂಪಾಯಿಯನ್ನು ನಾವು ಸಂದಾಯ ಮಾಡ್ತೇವೆ. 2 ಮತ್ತು 3ನೇ ವರ್ಷದಲ್ಲಿ ತಲಾ 8,000 ರೂಪಾಯಿ ಕೃಷಿಕರಿಗೆ ನಿರ್ವಹಣಾ ವೆಚ್ಚವಾಗಿ ಸಿಗ್ತದೆ. ಇವಲ್ಲದೆ ರಾಜ್ಯದ ವಿವಿಧ ಇಲಾಖೆಗಳಿಂದ ಅಥವಾ ಕೇಂದ್ರ ಪ್ರಾಯೋಜಿತ ಯೋಜನೆಯ ಅಡಿಯಲ್ಲಿ ಏನಾದರೂ ಸವಲತ್ತುಗಳು ಸಿಗ್ತವಾ? ರಾಜ್ಯ ಸರ್ಕಾರದ ವತಿಯಿಂದ ಇಲ್ಲಿವರೆಗೆ ಯಾವುದೇ ನಿರ್ದಿಷ್ಟ ಯೋಜನೆಗಳು ಗೇರು ಕೃಷಿಗೆ ಅಥವಾ ಗೇರು ಬೆಳೆಯನ್ನು ಉತ್ತೇಜಿಸೋಕೆ ಇನ್ನು ಅಭಿವೃದ್ಧಿ ಆಗಿಲ್ಲ ಅಥವಾ ಇನ್ನು ಅವರು ಶುರು ಮಾಡಿಲ್ಲ. ಅದೇ ಈಗ ಮುಂಚೆ ಹೇಳಿದ ಮೊತ್ತ, ಅಂದರೆ 20,000 ರೂಪಾಯಿಯನ್ನು ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಇನ್ ಹಾರ್ಟಿಕಲ್ಚರ್ MIDH ಅಂತ ಒಂದು ಯೋಜನೆ ಇದೆ. ಇದರ ಅಡಿಯಲ್ಲಿ ಗೇರು ಪ್ರದೇಶದ ವಿಸ್ತರಣೆಗೆ ಪ್ರತಿ ಹೆಕ್ಟೇರಿಗೆ 20,000 ರೂಪಾಯಿಯನ್ನು ನೀಡಲಾಗುತ್ತದೆ. ಇದನ್ನು ತೋಟಗಾರಿಕಾ ಇಲಾಖೆ ವತಿಯಿಂದ 3 ಕಂತುಗಳಲ್ಲಿ ಕೊಡ್ತಾರೆ. ಅದೇ 12,000 ರೂಪಾಯಿ ಮೊದಲನೇ ವರ್ಷಕ್ಕೆ, 2ನೇ ಮತ್ತು 3ನೇ ವರ್ಷಕ್ಕೆ ತಲಾ 4,000 ರೂಪಾಯಿ. ಈಗ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನ ಅಥವಾ DCR ಇದರ ವತಿಯಿಂದ ಯಾವ ಯಾವ ಯೋಜನೆಗಳಿವೆ? ನಮ್ಮ ಸಂಶೋಧನಾ ನಿರ್ದೇಶನಾಲಯವು ಒಂದು ಸಂಶೋಧನಾ ಸಂಸ್ಥೆ ಆಗಿರುವುದರಿಂದ ನಮ್ಮ ಮುಖ್ಯ ಗುರಿ ಸಂಶೋಧನೆಗೆ ಮತ್ತು ವಿಸ್ತರಣೆಗೆ ಸೀಮಿತವಾಗಿರುತ್ತದೆ. ಸೊ ಈ ವಿಸ್ತರಣಾ ಚಟುವಟಿಕೆಗಳ ಭಾಗವಾಗಿ ನಾವು ರೈತರಿಗೆ ನರ್ಸರಿ ನಿರ್ವಹಣೆ, ಗೇರು ಬೆಳೆಯ ಉತ್ಪಾದನಾ ತಂತ್ರಜ್ಞಾನ, ಸಸ್ಯ ಸಂರಕ್ಷಣಾ ಅಂಶಗಳ ಕುರಿತು ತರಬೇತಿ ನೀಡುತ್ತೇವೆ. ಮತ್ತು ನಮ್ಮ ರಾಜ್ಯ ಮತ್ತು ದೇಶದ ಏಕೈಕ ಗೇರು ಸಂಗ್ರಹಾಲಯವಾಗಿರತಕ್ಕಂತಹ ಗೇರು ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಎಂಬತಕ್ಕಂತಹ ಕ್ಯಾಶ್ಯೂ ಪ್ಲಾಂಟ್ ಹೆಲ್ತ್ ಕ್ಲಿನಿಕ್, ಇದನ್ನು ನಮ್ಮ ನಿರ್ದೇಶನಾಲಯದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇವರ ಧನ ಸಹಾಯದೊಂದಿಗೆ ನಾವು ಸ್ಥಾಪಿಸಿದ್ದೇವೆ. ಇದರಲ್ಲಿ ಗೇರಿನ ಚರಿತ್ರೆಯಿಂದ ಮೊದಲುಗೊಂಡು ಯಾವ ಯಾವ ಹಂತದಲ್ಲಿ ಯಾವ ಗೇರು ಕೃಷಿಯ ಬಗ್ಗೆ ಸಂಶೋಧನೆಗಳು ಆರಂಭ ಆಯಿತು, ಯಾರೆಲ್ಲ ಇದಕ್ಕೆ ಭಾಗದಾರಿಗಳಾಗಿದ್ದರು, ಮತ್ತು ಅವುಗಳಲ್ಲಿ ಬರ್ತಕ್ಕಂತಹ ಏನೆಲ್ಲ ತೊಂದರೆ ತಾಪತ್ರಯಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಇದೆಲ್ಲವನ್ನು ಅಲ್ಲಿ ಚಿತ್ರರೂಪೇಣ ಮತ್ತು ಬೇರೆ ಬೇರೆ ವಿಧದಿಂದ ನಾವಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಮತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ ನಮ್ಮ ನಿರ್ದೇಶಾಲಯವು DCCD ಇದರ ಸಹಾಯದಿಂದ ಗೇರು ದಿನಾಚರಣೆಯನ್ನು ಆಯೋಜಿಸ್ತಾ ಇದೆ. ಆ ದಿನ ನಾವೇನು ಮಾಡ್ತೇವೆ, ನಮ್ಮ ಸಂಪರ್ಕ ರೈತರನ್ನಾಗಲಿ ಮತ್ತು ನಮ್ಮ ಬೇರೆ ಬೇರೆ ಕೃಷಿಕರಾಗಲಿ ಮತ್ತು ಈ ಕೃಷಿಯಲ್ಲಿ ಸಂಶೋಧನೆಗೆ ತೊಡಗಿಸಿಕೊಂಡಿರತಕ್ಕಂಥ ವಿಜ್ಞಾನಿಗಳನ್ನು ಆಹ್ವಾನಿಸುತ್ತೇವೆ. ಅವರ ಮತ್ತು ರೈತರ ನಡುವೆ ಒಂದು ಸಂಪರ್ಕ ಹೊಂದಿಸಿಕೊಟ್ಟು ಸಮಸ್ಯೆಗಳನ್ನು ಚರ್ಚಿಸೋದಕ್ಕೆ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ಒಂದು ಪ್ರದರ್ಶನ ನೀಡಲು ನಾವು ಈ ಸಭೆಯನ್ನು ನಡೆಸುತ್ತೇವೆ. ಇದನ್ನು ಸಾಧಾರಣವಾಗಿ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಸುತ್ತೇವೆ. ಅಂದರೆ ಈ ಸಲ ನಾವು 22ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಎಲ್ಲ ಕೃಷಿಕರು ಕೂಡ ಸಮಯ ನಿಗದಿ ಮಾಡಿಸಿಕೊಂಡು ಈ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ಕೂಡ ನಾನು ಇಲ್ಲಿ ವಿನಂತಿಸುತ್ತೇನೆ. ಹಾಗೆ ವಿಸ್ತರಣೆಯ ಪ್ರಾಮುಖ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕ್ಯಾಶ್ಯೂ ಇಂಡಿಯಾ ಎಂಬತಕ್ಕಂಥ ಒಂದು ಮೊಬೈಲ್ ಆಪ್ ಅನ್ನು ಸಹ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಬಹುದು. ಈ ಅಪ್ಲಿಕೇಶನ್ ಮೂಲಕ ರೈತರು ಮತ್ತು ಇತರ ಆಸಕ್ತರು ಗೇರು ಕೃಷಿಗೆ ಸಂಬಂಧಪಟ್ಟಂತಹ ವಿವಿಧ ಅಂಶಗಳ ಬಗ್ಗೆ ಮಾಹಿತಿ ಪಡೆಯಬಹುದು. ಇದರ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಮಾಹಿತಿ ನಮ್ಮ ರಾಷ್ಟ್ರದ ಒಟ್ಟು 10 ಭಾಷೆಗಳಲ್ಲಿದೆ. ಬೇರೆ ಬೇರೆ ರಾಜ್ಯದವರಿಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನುವ ಉದ್ದೇಶದಿಂದ ಈ ರೀತಿ ಮಾಡಿದ್ದೇವೆ. ಇದನ್ನೇ ಈ ಅಪ್ಲಿಕೇಶನ್ ಅನ್ನೇ ಬಳಸಿಕೊಂಡು ಗೇರು ಕಸಿ ಗಿಡಗಳನ್ನು ಸಹ ನಾವು ಬುಕ್ ಮಾಡಬಹುದು. ಸದ್ಯಕ್ಕೆ 3,600 ಮಂದಿವರೆಗೆ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. 20,000 ಮೇಲ್ಪಟ್ಟು ಕಸಿ ಗಿಡಗಳನ್ನು ಈ ಆಪ್ ಮೂಲಕವೇ ಜನ ಕೃಷಿಕರು ಬುಕ್ ಮಾಡಿದ್ದಾರೆ. ಮತ್ತೆ ಗೂಗಲ್ ಪ್ಲೇಸ್ಟೋರ್ನ ಅಪ್ಲಿಕೇಶನ್ ರೇಟಿಂಗ್ 4.2 ಇದೆ. ಇದು ಒಂದು ಸಂತಸದ ಸಂಗತಿ. ಇಷ್ಟು ಮಾತ್ರ ಅಲ್ಲದೆ ನಾವು ಅಖಿಲ ಭಾರತ ಗೇರು ಬೆಳೆಗಾರರ ಸಂಘವನ್ನು ಸಹ ಸ್ಥಾಪಿಸಿದ್ದೇವೆ ಮತ್ತು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಇದು ಸಾಕಷ್ಟು ಕಾರ್ಯಶೀಲವಾಗಿ ಗೇರು ಕೃಷಿಕರಿಗೆ ಒಂದು ಅನುಕೂಲ ಮಾಡತಕ್ಕಂತಹ ಹೆಜ್ಜೆಗಳನ್ನು ಇಡ್ತಾ ಇದೆ. ಅಷ್ಟೇ ಅಲ್ಲದೆ ಒಂದು ಈಗ ಸಾಧಾರಣವಾಗಿ ನಿಮಗೆ ಗೊತ್ತಿರುವಂತೆ ವಾಟ್ಸಪ್ ಕೂಡ ಚಾಲ್ತಿಯಲ್ಲಿದೆ, ರೈತಾಪಿ ವರ್ಗದಲ್ಲಿ ಕೂಡ. ಇದರಲ್ಲಿ ಕ್ಯಾಶ್ಯೂ ಕಮ್ಯುನಿಟಿ ಅಥವಾ ಗೇರು ಸಮುದಾಯ ಎಂಬತಕ್ಕಂಥ ಒಂದು ಗುಂಪನ್ನು ನಾವು ನಿರ್ಮಿಸಿಕೊಂಡು ಅದರಲ್ಲಿ ನಿರಂತರ ಪರಸ್ಪರ ಚರ್ಚೆಯಲ್ಲಿ ಅಥವಾ ಸಂಪರ್ಕದಲ್ಲಿ ಇರ್ತೇವೆ. ಈಗ ಈ ವಾಟ್ಸಪ್ ಗುಂಪಿನಲ್ಲಿ ಈಗ ಸದ್ಯಕ್ಕೆ 195 ಸದಸ್ಯರಿದ್ದಾರೆ. ಹಾಗೂ ಅವರು ತಮ್ಮ ಅನುಭವಗಳನ್ನು ಅಥವಾ ತಮ್ಮ ಅನಿಸಿಕೆಗಳನ್ನು ಅಥವಾ ತಮಗೆ ಆಗಿರತಕ್ಕಂಥ ತೊಂದರೆಗಳನ್ನು ಅವರು ಅದರಲ್ಲಿ ಹಂಚಿಕೊಳ್ತಾರೆ. ಹಾಗೆ ಅವರಿಗೇನಾದ್ರು ಅನುಮಾನಗಳು ಬಂದರೆ ಅದನ್ನು ಕೂಡ ಅದರಲ್ಲಿ ಪರಿಹರಿಸಿಕೊಳ್ತಾರೆ. ಈ ವಾಟ್ಸಪ್ ಗುಂಪಿನ ಮೂಲಕ ನಾವು ವಿವಿಧ ಕೃಷಿ ಪದ್ಧತಿಗಳ ಬಗ್ಗೆ, ತಳಿಗಳ ಕಾರ್ಯಕ್ಷಮತೆ ಬಗ್ಗೆ, ಇಳುವರಿ ಕುರಿತು ರೈತರ ಪ್ರತಿಕ್ರಿಯೆಯನ್ನು ಪಡೆಯಲು ಸಾಧ್ಯವಾಗುತ್ತಿದೆ. ಈ ಒಂದು ಪ್ರತಿಕ್ರಿಯೆ ಆಧರಿಸಿಕೊಂಡು ನಾವು ನಮ್ಮ ಮುಂದಿನ ಸಂಶೋಧನೆಯ ರೂಪರೇಷೆಗಳನ್ನು ಕೂಡ ಹಮ್ಮಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ ಎನ್ನುವಂತಹದ್ದು, ಇದರ ಒಂದು ವಿಶೇಷತೆ ಏನು, ಏನೇನು ಸವಲತ್ತುಗಳಿದರಲ್ಲಿ ಸಿಗ್ತವೆ? ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ ಎಂಬತಕ್ಕಂಥದ್ದು ಮೂಲತಃ ಗೇರು ಕೃಷಿಗೆ ಸಂಬಂಧಪಟ್ಟ ಉದ್ಯಮವನ್ನು ಮುನ್ನಡೆಸುವುದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರದಿಂದ ಆರಂಭಿಸಲಾದಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ಅಗ್ರಿ ಇನ್ಕ್ಯುಬೇಷನ್ ಸೆಂಟರ್ ಅಥವಾ ಅಗ್ರಿ ಇನ್ಕ್ಯುಬೇಷನ್ ಇನ್ನೋವೇಟಿವ್ ಅಂತ ಹೇಳ್ತೇವೆ, ಅದರಲ್ಲಿ ABI ಅಂತ ಹೇಳ್ತೇವೆ. ಎಲ್ಲ ಆಸಕ್ತ ಕೃಷಿಕರಿಗೂ ಕೂಡ ವಿವಿಧ ತರಬೇತಿ ಅಗತ್ಯಗಳನ್ನು ಇದು ಪೂರೈಸುತ್ತದೆ. ಅಂದರೆ ಆಸಕ್ತ ಕೃಷಿಕರು ನಮ್ಮ ಕೇಂದ್ರದಲ್ಲಿ ಲಭ್ಯವಿರತಕ್ಕಂಥ ಯಂತ್ರೋಪಕರಣಗಳನ್ನು ಬಳಸಿ ಸ್ವತಃ ತಾವೇ ಬಳಸಿ ಅನುಭವ ಪಡೆದುಕೊಳ್ಬಹುದು. ಪ್ರತಿ ಕೆಚ್ಚಾಗೇರು ಬೀಜದ ಸಂಸ್ಕರಣೆಗೆ ₹20 ಶುಲ್ಕವನ್ನು ನಾವು ನಿಗದಿಪಡಿಸಿದ್ದೇವೆ. ಮತ್ತು ಪ್ರತಿಯೊಬ್ಬ ಓರ್ವ ವ್ಯಕ್ತಿಗೆ ಸದಸ್ಯತ್ವ ಶುಲ್ಕ ಅಂತ ಹೇಳಿ ₹2,000. ಮತ್ತು ಗುಂಪಿನ ರೂಪದಲ್ಲಿ ಅವರೇನಾದರೂ ನಮ್ಮಲ್ಲಿ ಇದರ ಮೂಲಕ ಉದ್ಯಮಶೀಲತೆಯನ್ನು ಸಾಧಿಸಬೇಕಂತ ಇದ್ದರೆ ಅವರ ಒಂದು ಗುಂಪಿಗೆ ನಾವು ₹5,000 ಸದಸ್ಯತ್ವವಾಗಿ ನಾವು ವಿಧಿಸುತ್ತೇವೆ. ಆಸಕ್ತರಿಗೆ ನಾವು ಇಲ್ಲಿ ಗೇರು ಸಂಸ್ಕರಣೆ ಮತ್ತು ಗೇರು ಹಣ್ಣಿನ ಮೌಲ್ಯವರ್ಧನೆ ಕುರಿತು 5 ದಿನಗಳ ಕಾಲ ಪ್ರತಿ ವ್ಯಕ್ತಿಗೆ ₹1,750 ಶುಲ್ಕ ಪಡೆದು ತರಬೇತಿಯನ್ನು ಕೂಡ ನೀಡುತ್ತೇವೆ. ಅಂದರೆ ಈ ತರಬೇತಿಗೆ ಕಟ್ಟತಕ್ಕಂಥ ಶುಲ್ಕ ಆಹಾರ ಮತ್ತು ವಸತಿ ಶುಲ್ಕಗಳನ್ನು ಹೊರತುಪಡಿಸಿದ್ದಾಗಿರುತ್ತದೆ. ಅದಕ್ಕೆ ಅವರು ಬೇರೆಯಾಗಿಯೇ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಹಾಗೂ ಯಾರಾದರೂ ಹೊಸದಾಗಿ ಸ್ಟಾರ್ಟಪ್ ಪ್ರಾರಂಭಿಸೋದಕ್ಕೆ ಆಸಕ್ತಿ ಹೊಂದಿದ್ದರೆ ನಮ್ಮ ABIನಿಂದ ಅವರಿಗೆ ಅನುಕೂಲಕರವಾಗುವಂತೆ ಯೋಜನಾ ವರದಿಯನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಮತ್ತು ಮಾರುಕಟ್ಟೆ ಸಮೀಕ್ಷೆಯನ್ನು ತಯಾರು ಮಾಡಿ ಅವರಿಗೆ ಸಹಕಾರವನ್ನು ನೀಡುತ್ತೇವೆ. ಅಷ್ಟೇ ಅಲ್ಲದೆ ನಮ್ಮ ABI ಮೂಲಕ ಗೇರು ಹಣ್ಣಿನ ಗೇರು ಬೀಜದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂತ ಹೇಳಿದರೆ ಗೇರು ಬೀಜವನ್ನು ಮಸಾಲೆ ಆಗಿ ಅಥವಾ ಉಪ್ಪು ಮಿಶ್ರಿತವಾಗಿ ಅಥವಾ ಚಾಕ್ಲೇಟ್ ಕೋಟಿಂಗ್ ಆಗಿ ಈ ರೀತಿ ಮಾಡೋದ್ರಿಂದ ಹೆಚ್ಚು ಲಾಭದಾಯಕವಾಗಿ ಕೂಡ ಅದು ಪರಿಣಮಿಸುತ್ತದೆ. ಅದರ ಬಗ್ಗೆ ಮತ್ತು ಪ್ಯಾಕೇಜ್ನಲ್ಲಿ ಕೂಡ ಬೇರೆ ಬೇರೆ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರವನ್ನು ನೀಡುತ್ತಾ ಇರ್ತೇವೆ. ಸಾಧಾರಣವಾಗಿ ಯಾವುದೇ ಒಂದು ABI ಸೌಲಭ್ಯ ಪಡೆಯಲು ಆಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿ ₹2,000 ನೋಂದಣಿ ಶುಲ್ಕ ಪಾವತಿಸಬೇಕಾಗ್ತದೆ. ಇನ್ಕ್ಯುಬೇಷನ್ಗಾಗಿ ನೋಂದಾಯಿಸಿದ ನಂತರ ಆಯ್ಕೆಯಾದ ವ್ಯಕ್ತಿ ಅಥವಾ ಗುಂಪಿಗೆ ನಾವು ಅಗತ್ಯವಿರತಕ್ಕಂಥ ಭದ್ರತಾ ಠೇವಣಿ ಅಂತ ಹೇಳಿ ₹5,000 ಮಾತ್ರ ಮಾಹಿತಿ ನೀಡಿದ ದಿನಾಂಕದಿಂದ 15 ದಿನದೊಳಗಾಗಿ ಪಾವತಿಸಿಕೊಳ್ತೇವೆ. ಆಯ್ಕೆಯಾದ ವ್ಯಕ್ತಿಗಳಿಗೆ ನಿಗದಿತ ಅವಧಿಯೊಳಗೆ ಸಂಸ್ಕರಣೆಯನ್ನು ಪೂರ್ಣಗೊಳಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಈ ವ್ಯವಸ್ಥೆ ಬಳಸಿಕೊಂಡು ಸಾಕಷ್ಟು ಜನ ಪ್ರಯೋಜನ ಪಡ್ಕೊಂಡು ತಮ್ಮದೇ ಸ್ವಂತವಾದಂಥ ಉದ್ಯಮಗಳನ್ನು ಶುರು ಮಾಡಿಕೊಂಡಿದ್ದಾರೆ. ನಾನು ಈಗ ಹೇಳಿದೆ ಅಲ್ಲ, ಸ್ಟಾರ್ಟ್ಅಪ್ ಅಂತ ಹೇಳಿದ್ನಲ್ಲ, ಅದರ ಮೂಲಕ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದಾರೆ. ಇಲ್ಲಿವರೆಗೆ ನಾವು ಸಾಧಾರಣ 29 ವ್ಯಕ್ತಿಗಳಿಗೆ ಮತ್ತು ಒಂದು 3 ಗುಂಪುಗಳಿಗೆ ನಾವು ಇದರ ಬಗ್ಗೆ ತರಬೇತಿ ನೀಡಿ ಅವರು ಗೇರು ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಗೇರು ಸಂಸ್ಕರಣೆಯ ಬಗ್ಗೆ ಹೊಸದಾಗಿ ಉದ್ಯಮಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ಸಹಾಯ ಮಾಡಿದ್ದೇವೆ. ಇನ್ನು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ವಿಶೇಷವಾದಂತಹ ಯೋಜನೆ ಅಥವಾ ಸವಲತ್ತುಗಳೇನಾದ್ರೂ ಇದೆಯಾ? ಹೌದು ಹೌದು, ಇದು ಕೇಂದ್ರ ಸರ್ಕಾರದ ವತಿಯಿಂದ ಕೆಲವು ಪ್ರಾಯೋಜಿತ ಯೋಜನೆಗಳಿದೆ. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಟ್ರೈಬಲ್ ಸಬ್ ಪ್ಲಾನ್ ಮತ್ತು ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಪ್ಲಾನ್ ಅಂತ ಇದೆ. ಇವುಗಳ ಮೂಲಕ ನಾವು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಸೇರಿದ ರೈತರಿಗೆ ಹಲವಾರು ಬಗೆಯಲ್ಲಿ ಸಹಾಯ ನೀಡುತ್ತೇವೆ. ಇದರಲ್ಲಿ ಗೇರು ಕೃಷಿಗೆ ಸಂಬಂಧಪಟ್ಟಂತೆ ಕಸಿಗಿಡ ಕೊಡೋದೇ ಅಲ್ಲದೆ ವಿವಿಧ ಉದ್ಯಮಗಳಿಗೆ ಅಥವಾ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಇವುಗಳಿಗೂ ಕೂಡ ನಾವು ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಈ ಅನುದಾನದಿಂದ ಮಾಡಿದ ಗೇರು ಕಸಿ ಗಿಡಗಳನ್ನು ಗಿಡಗಳ ತೋಟಗಳನ್ನು ಕೂಡ ನಾವು ಪ್ರಾತ್ಯಕ್ಷಿಕ ತೋಟ ಅಂತ ಹೇಳಿ ನಿರ್ಧರಿಸಿ ಅವುಗಳಿಗೆ ಗೇರು ಬೆಳೆಗೆ ಸಂಬಂಧಿಸಿದ ಅಂಶಗಳ ಕುರಿತು ಅವರು ಆ ಯಾರು ಲಾಭಾರ್ಥಿಗಳಿರ್ತಾರೋ ಅವರಿಗೆ ನಾವು ಬೇರೆಯಾಗಿಯೇ ಒಂದು ತರಬೇತಿಯನ್ನು ನೀಡುತ್ತೇವೆ. ಮತ್ತು ಗೇರು ಬೆಳೆಗಾರರ ಹಿತ ಕಾಪಾಡೋದಕ್ಕೆ ಹಾಗೂ ಅದಕ್ಕೆ ಬೆಂಬಲಿಸೋದಕ್ಕೆ ವಿವಿಧ ಯೋಜನೆಗಳು ಮತ್ತು ವಿಸ್ತರಣಾ ಸೇವೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಪಡ್ಕೊಳ್ಳಬಹುದು. ಒಳ್ಳೆಯದು ಡಾಕ್ಟರ್ ಟಿ ಎನ್ ರವಿಪ್ರಸಾದ್ ಅವರೇ, ಗೇರು ಬೆಳೆಗಾರರಿಗಾಗಿ ಇರುವಂತಹ ವಿವಿಧ ಯೋಜನೆಗಳು ಮತ್ತು ಸವಲತ್ತುಗಳ ಕುರಿತು ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೇರು ಕೃಷಿಯ ಅಭಿವೃದ್ಧಿಗೆ ಇರುವ ವಿವಿಧ ಯೋಜನೆಗಳು ಈ ಕುರಿತಾಗಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಪ್ರಧಾನ ವಿಜ್ಞಾನಿ ಡಾ ಟಿ ಎನ್ ರವಿಪ್ರಸಾದ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಆರೋಗ್ಯ ಮಾಹಿತಿ. ನಾವು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೇವೆ. ಈ ಚಟುವಟಿಕೆಯನ್ನು ನಡೆಸುವುದಕ್ಕೆ ನಮಗೆ ಶಕ್ತಿ ಬೇಕಾಗ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ನಡೆಯುವ ಅನೇಕ ಪ್ರಕ್ರಿಯೆಗಳಿಗೆ ಕಬ್ಬಿಣದ ಅಂಶ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ನಮ್ಮ ದೇಹದ ರಕ್ತದಲ್ಲಿರುವ ಆಮ್ಲಜನಕ ಸರಬರಾಜುಗಾರ ಪ್ರೋಟೀನ್ ಆಗಿರುವ ಹಿಮೋಗ್ಲೋಬಿನ್ ಉತ್ಪಾದನೆಯಾಗುವುದಕ್ಕೆ ಕಬ್ಬಿಣದ ಅಂಶ ಅತಿ ಅಗತ್ಯವಾಗಿ ಬೇಕಾಗಿದೆ. ಸಾಕಷ್ಟು ಕಬ್ಬಿಣದ ಅಂಶ ಇಲ್ಲದೇ ಇದ್ರೆ ದೇಹಕ್ಕೆ ಅಗತ್ಯವಿದ್ದಷ್ಟು ಹಿಮೋಗ್ಲೋಬಿನ್ ಉತ್ಪಾದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆಗ ಕೆಂಪು ರಕ್ತ ಕಣಗಳು ಅಸಹಜವಾಗಿ ಕಿರಿದಾದ ಗಾತ್ರಕ್ಕಿಳಿಯುವುದರಿಂದ ನಮ್ಮ ಅಂಗಾಂಗಗಳು ಮತ್ತು ಜೀವಕೋಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಸರಬರಾಜು ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ರಕ್ತಹೀನತೆಯ ಲಕ್ಷಣಗಳಿಗೆ ಕಾರಣವಾಗ್ತದೆ. ಪುಟ್ಟ ಮಕ್ಕಳು, ಹದಿಹರೆಯದವರು, ಅಧಿಕ ರಕ್ತಸ್ರಾವ ಹೊಂದಿರುವಂತಹ ಮಹಿಳೆಯರು, ಹೀಗೆ ಎಲ್ಲ ವಯೋಮಾನದವರು ಕಬ್ಬಿಣಾಂಶ ಕೊರತೆಯ ರಕ್ತಹೀನತೆಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಬಾಲಕಿಯರು ವಯಸ್ಸಿಗೆ ಬಂದು ಋತುಚಕ್ರ ಆರಂಭವಾಗುವ ಹಂತದಲ್ಲಿ ಅವರ ಕಬ್ಬಿಣಾಂಶದ ಅಗತ್ಯ ಹೆಚ್ಚಾಗಿರುತ್ತದೆ. ಯಾಕೆಂದರೆ ಋತುಸ್ರಾವದಿಂದಾಗಿ ಕಬ್ಬಿಣಾಂಶ ನಷ್ಟವಾಗುವುದು ಹೆಚ್ಚು. ಇದು ಹದಿಹರೆಯದ ಬಾಲಕಿಯರಲ್ಲಿ ಕಡಿಮೆ ಕಬ್ಬಿಣಾಂಶ ಹೊಂದಿರುವ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಆಹಾರ ಮತ್ತು ಪಾನೀಯಗಳಲ್ಲಿರುವ ಕಬ್ಬಿಣದ ಅಂಶವು ಜೀರ್ಣಾಂಗ ವ್ಯೂಹದ ಮೂಲಕ ದೇಹಕ್ಕೆ ಹೀರಿಕೆಯಾಗ್ತದೆ. ಆ ಬಳಿಕ ಅದು ಅಸ್ಥಿಮಜ್ಜೆಗೆ ರವಾನೆಯಾಗಿ ರಕ್ತ ಕಣಗಳು ಉತ್ಪತ್ತಿಯಾಗ್ತವೆ. ಇಲ್ಲಿ ಕಬ್ಬಿಣಾಂಶವು ಪ್ರೋಟೀನ್ ಜೊತೆಗೆ ಸಂಯೋಜಿಸಲ್ಪಟ್ಟು ಹಿಮೋಗ್ಲೋಬಿನ್ ಉತ್ಪಾದನೆಯಾಗ್ತದೆ. ಬಳಕೆಯಾಗದ ಕಬ್ಬಿಣದ ಅಂಶವು ಅಸ್ಥಿಮಜ್ಜೆ ಮತ್ತು ಪಿತ್ತಜನಕಾಂಗದಂತಹ ಅಂಗಗಳಲ್ಲಿ ಶೇಖರವಾಗ್ತವೆ. ದೇಹಕ್ಕೆ ಅಧಿಕ ಕಬ್ಬಿಣಾಂಶದ ಅಗತ್ಯವಾದಂತಹ ಪರಿಸ್ಥಿತಿಯಲ್ಲಿ ಕಬ್ಬಿಣಾಂಶದ ಕೊರತೆಯ ಲಕ್ಷಣಗಳು ಕಂಡುಬರಬಹುದು. ಉದಾಹರಣೆಗೆ, ಬೆಳವಣಿಗೆಯ ವೇಗವರ್ಧನೆಯ ಸಂದರ್ಭದಲ್ಲಿ ಅಂದರೆ ಹದಿಹರೆಯದಲ್ಲಿ ನಮ್ಮ ದೇಹವು ಬೆಳೆಯುತ್ತಾ ಇರುವಂತಹ ಎಲುಬುಗಳು, ಜೀವಕೋಶಗಳು ಮತ್ತು ಸ್ನಾಯುಗಳಿಗೆ ನೆರವಾಗುವಾಗ ಉಂಟಾಗಬಹುದು. ಪೌಷ್ಟಿಕಾಂಶ ಕೊರತೆಯ ರಕ್ತಹೀನತೆಗೆ ಅನೇಕ ಕಾರಣಗಳಿವೆ. ಎದೆ ಹಾಲು ಬಿಡಿಸುವಲ್ಲಿ ವಿಳಂಬವಾಗಿರುವುದು, ರಕ್ತ ನಷ್ಟವಾಗುವುದು, ಕಳಪೆ ಗುಣಮಟ್ಟದ ಆಹಾರ ಸೇವನೆ, ಅಧಿಕ ಪ್ರಮಾಣದಲ್ಲಿ ಹಸುವಿನ ಹಾಲು ಸೇವನೆ, ಆಹಾರ ದೇಹಕ್ಕೆ ಹೀರಿಕೆಯಾಗುವಲ್ಲಿ ಕೊರತೆ ಉಂಟಾಗುವುದು, ಕಬ್ಬಿಣಾಂಶದ ಅಗತ್ಯ ದೇಹಕ್ಕೆ ಅತಿ ಹೆಚ್ಚು ಇರುವ ಅವಧಿ ಅಂದರೆ ದೇಹವು ತೀವ್ರ ಬೆಳವಣಿಗೆ ಹೊಂದುವಂತಹ ಸಮಯ, ಋತುಚಕ್ರ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಉಂಟಾಗುವುದು, ಸೋಂಕುಗಳು ಮತ್ತು ಹೊಟ್ಟೆ ಹುಳುಗಳ ಕಾಟ, ಇವೆಲ್ಲ ಕಾರಣಗಳಿಂದ ರಕ್ತಹೀನತೆ ಉಂಟಾಗಬಹುದು. ತೂಕ ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವ ಮತ್ತು ಸಸ್ಯಾಹಾರಿ ಯುವತಿಯರಲ್ಲಿ ರಕ್ತಹೀನತೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮಗುವು ಬಹುಬೇಗನೆ ದಣಿವನ್ನು ಹೊಂತಾ ಇದ್ರೆ, ಪೇಲವಾಗಿ ಕಾಣಿಸ್ತಾ ಇದ್ರೆ, ಆಗಾಗ ಉಸಿರು ಕಟ್ಟುವಿಕೆ ಅನುಭವಿಸ್ತಾ ಇದ್ರಿ, ಹೃದಯ ತೀವ್ರವಾಗಿ ಬಡಿದುಕೊಳ್ತಾ ಇದ್ರಿ, ಮಣ್ಣು ಐಸ್ ಅಥವಾ ಪೇಂಟನ್ನು ತಿನ್ನುವುದಕ್ಕೆ ಬಯಸಿದ್ರಿ, ಉಗುರುಗಳು ಬಿರುಕು ಬಿಟ್ಟಿದ್ರಿ, ಇಲ್ಲವೇ ಆಗಾಗ ಕಿರಿಕಿರಿ ಮಾಡ್ತಾ ಇದ್ರಿ, ವೈದ್ಯರ ಜೊತೆಗೆ ಸಮಾಲೋಚಿಸಿ ರಕ್ತ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ರಕ್ತಹೀನತೆಗೆ ಚಿಕಿತ್ಸೆ ಒದಗಿಸದೆ ಹಾಗೇ ಬಿಟ್ಟರೆ ಶ್ವಾಸಕೋಶ ಮತ್ತು ಹೃದಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಕ್ತ ಪರೀಕ್ಷೆಯಲ್ಲಿ ಹಿಮೋಗ್ಲೋಬಿನ್ನ ಮಟ್ಟ ಕಡಿಮೆ ಇದ್ದು ಕೆಂಪು ರಕ್ತ ಕಣಗಳು ಕಿರಿದು ಗಾತ್ರದ್ದಾಗಿ ಪೇಲವಾಗಿ ಕಂಡುಬಂದರೆ ಕಬ್ಬಿಣಾಂಶ ಕೊರತೆಯ ರಕ್ತಹೀನತೆ ಇರಬಹುದು. ರಕ್ತದಲ್ಲಿ ಫೆರಟಿನ್ ಅಂಶ ಕಡಿಮೆ ಇದ್ದರೂ ಇದನ್ನು ಖಚಿತಪಡಿಸಿಕೊಳ್ಳಬೇಕು. ದೇಹಕ್ಕೆ ಕಬ್ಬಿಣಾಂಶವನ್ನು ಪೂರೈಸುವುದು ಮತ್ತು ಕಬ್ಬಿಣಾಂಶ ಕೊರತೆಗೆ ಕಾರಣವಾಗುವ ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆಯನ್ನು ಒದಗಿಸುವಂತಹದ್ದು ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಒಳಗೊಂಡಿರುವಂತಹ ಅಂಶಗಳು. ಕಬ್ಬಿಣಾಂಶದ ಕೊರತೆಯನ್ನು ಸರಿದೂಗಿಸುವುದಕ್ಕೆ ಮಕ್ಕಳಿಗೆ ಕಬ್ಬಿಣಾಂಶವುಳ್ಳ ಸಿರಪ್ಪನ್ನು ನೀಡುವಂತಹದ್ದು, ಹದಿಹರೆಯದವರಿಗೆ ಕಬ್ಬಿಣಾಂಶದ ಮಾತ್ರೆಗಳನ್ನು ನೀಡುವಂತಹದ್ದು ಉತ್ತಮವಾದಂತಹ ವಿಧಾನ. ಕಬ್ಬಿಣಾಂಶ ಮಾತ್ರೆಗಳು ಅನಾರೋಗ್ಯದ ಅನುಭವ, ಎದೆಯುರಿ, ಮಲಬದ್ಧತೆ ಮತ್ತು ಬೇದಿಯಂತಹ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಊಟವಾದ ಬಳಿಕ ಮಾತ್ರೆಗಳನ್ನು ತೆಗೆದುಕೊಳ್ಳುವಂತಹದ್ದು ಮತ್ತು ಸಾಕಷ್ಟು ದ್ರವಾಹಾರವನ್ನು ಸೇವನೆ ಮಾಡುವಂತಹದ್ದು ಈ ಅಡ್ಡ ಪರಿಣಾಮಗಳನ್ನು ನಿವಾರಿಸಿಕೊಳ್ಳಬಹುದು. ರೋಗಿಗೆ ಕಬ್ಬಿಣಾಂಶ ಮಾತ್ರೆಗಳನ್ನು ಸೇವಿಸುವುದು ಸಾಧ್ಯವಿಲ್ಲದೇ ಹೋದಲ್ಲಿ, ಮಾತ್ರೆಗಳು ಸರಿಯಾದ ಪರಿಣಾಮ ಬೀರದೇ ಇದ್ದಲ್ಲಿ ಡ್ರಿಪ್ ಮೂಲಕವೂ ಕೂಡ ರಕ್ತನಾಳಿಗಳಿಗೆ ಕಬ್ಬಿಣಾಂಶವನ್ನು ಸೇರಿಸಬಹುದು. ಕಬ್ಬಿಣಾಂಶ ಪೂರಣವು ತಲೆನೋವು, ಸಂದು ನೋವು ಹಾಗೂ ಅಪರೂಪಕ್ಕೆ ಅಲರ್ಜಿಯಂತಹ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ರಕ್ತಹೀನತೆಯು ತೀವ್ರ ಸ್ವರೂಪದಲ್ಲಿದ್ದು ಹೃದಯ ವೈಫಲ್ಯಕ್ಕೆ ಕಾರಣವಾಗುವ ಹಾಗಿದ್ರೆ ಮಗುವಿಗೆ ರಕ್ತ ಮರುಪೂರಣ ಚಿಕಿತ್ಸೆಯನ್ನು ಕೂಡ ಕೊಡಿಸಬೇಕಾಗ್ತದೆ. ಈ ಸಮಸ್ಯೆಗೆ ಪರಿಹಾರವಾಗಿ ಕಬ್ಬಿಣಾಂಶವುಳ್ಳಂತಹ ಮಾತ್ರೆಯನ್ನೇ ಸೇವಿಸಬೇಕಾಗಿಲ್ಲ, ಅದರ ಬದಲಿಗೆ ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿರುವಂತಹ ಸೊಪ್ಪು ತರಕಾರಿಗಳನ್ನು, ಪಾಲಕ್, ಬಸಳೆ ಇವುಗಳನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬಹುದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತಹ ಒಂದು ಮಾತನ್ನು ನೀವು ಕೇಳಿರಬಹುದು. ಆಧುನಿಕತೆಯ ಬೆಡಗಿನಲ್ಲಿ ಕಣ್ಮರೆಯಾಗ್ತಾ ಇರುವಂತಹ ಪೋಷಕ ಆಹಾರಗಳಲ್ಲಿ ತೃಣಧಾನ್ಯಗಳು ಮುಖ್ಯವಾಗಿವೆ. ತೃಣಧಾನ್ಯಗಳು ಅಂತಂದರೆ ಹುಲ್ಲು ಬೆಳೆ ಗುಂಪಿಗೆ ಸೇರಿರುವಂತಹ ಸಸ್ಯಗಳು. ಇವುಗಳಲ್ಲಿ ರಾಗಿ, ಸಜ್ಜೆ, ಊದಲು, ನವಣೆ, ಸಾವೆ ಮತ್ತು ಬರಗು ಇವು ನಮ್ಮ ದೇಹ ಪೋಷಣೆಯ ದೃಷ್ಟಿಯಿಂದ ಉತ್ಕೃಷ್ಟವಾದಂತಹ ಧಾನ್ಯಗಳು. ಇವುಗಳನ್ನು ಕಿರುಧಾನ್ಯಗಳು ಅಂತಲೂ ಕೂಡ ಕರೆಯಲಾಗ್ತದೆ. ತೃಣಧಾನ್ಯಗಳು ಗಾತ್ರದಲ್ಲಿ ಕಿರಿದಾದರೂ ಪೋಷಣೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿವೆ. ಸಾಮಾನ್ಯವಾಗಿ ಬಳಸುವಂತಹ ಏಕದಳ ಧಾನ್ಯಗಳಿಗೆ ಹೋಲಿಸಿದರೆ ಈ ಕಿರುಧಾನ್ಯಗಳಲ್ಲಿ ಎಲ್ಲ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿರ್ತವೆ. ಇವುಗಳಲ್ಲಿರುವ ಪೋಷಕ ತತ್ವಗಳ ತುಲನೆಯನ್ನು ಇತರ ಏಕದಳ ಧಾನ್ಯಗಳೊಂದಿಗೆ ಮಾಡಿದರೆ ಇವು ಯಾವ ರೀತಿಯಿಂದಲೂ ತೃಣವಲ್ಲ ಎಂಬ ಸತ್ಯ ಅರಿವಾಗ್ತದೆ. ಇವುಗಳಲ್ಲಿರುವ ನಾರಿನ ಅಂಶ, ಅದರಲ್ಲೂ ವಿಶೇಷವಾಗಿ ಕರಗುವ ನಾರಿನ ಅಂಶವು ಅನೇಕ ರೋಗಗಳ ನಿರ್ವಹಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ತೃಣಧಾನ್ಯಗಳಲ್ಲಿರುವ ಶರ್ಕರೆ ಪಿಷ್ಟಗಳ ಪ್ರಮಾಣ ಸರಾಸರಿ ಗೋಧಿ, ಜೋಳ ಅಥವಾ ಅಕ್ಕಿಗಳಲ್ಲಿರುವ ಪ್ರಮಾಣಕ್ಕೆ ಸಮನಾಗಿದ್ದರೂ ತೃಣಧಾನ್ಯಗಳೇ ಪೋಷಣೆಗೆ ಉತ್ಕೃಷ್ಟವಾದಂತಹದ್ದು. ಯಾಕಂತಂದರೆ ಈ ಧಾನ್ಯಗಳಲ್ಲಿ ಸಂಕೀರ್ಣ ಶರ್ಕರೆ ಪಿಷ್ಟಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಮತ್ತು ಇವು ದೇಹದಲ್ಲಿ ನಿಧಾನವಾಗಿ ರಕ್ತಗತವಾಗಿ ಪೋಷಣೆಯ ದೃಷ್ಟಿಯಿಂದ ಅಮೂಲ್ಯವಾಗಿವೆ. ಊಟದ ನಂತರ ಬೇರೆ ಆಹಾರಗಳಂತೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ತಕ್ಷಣ ಹೆಚ್ಚಿಸುವುದಿಲ್ಲ. ದೈಹಿಕವಾಗಿ ಶ್ರಮ ಭರಿಸುವವರ ದೈನಂದಿನ ಕೆಲಸಗಳಿಗೆ ನಿಧಾನವಾಗಿ ಶಕ್ತಿಯನ್ನು ಕೊಡುತ್ತಾ ದೀರ್ಘಕಾಲ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗಿವೆ. ಹಾಗಾಗಿಯೇ ಹೊಲ ಗದ್ದೆಗಳಲ್ಲಿ ಶ್ರಮಿಸುವ ರೈತರು ರಾಗಿ, ನವಣೆಗಳ ಆಧಾರಿತ ಊಟವನ್ನು ಮಾಡ್ತಾ ಇದ್ರು. ವಿಶೇಷ ಅಂತಂದರೆ ಇವು ಹಸಿವು ಇಂಗಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಅಲ್ಪ ಪ್ರಮಾಣದ ತೃಣಧಾನ್ಯ ಆಹಾರ ಸೇವನೆಯಿಂದ ಬಹಳ ಹೊತ್ತಿನವರೆಗೆ ಹಸಿವಾಗುವುದಿಲ್ಲ. ಇಂತಹ ಆಹಾರಗಳು ಮಧುಮೇಹಿಗಳಿಗೆ ಮತ್ತು ಬೊಜ್ಜುಳ್ಳವರಿಗೆ ಬಹಳ ಸೂಕ್ತವಾದಂತಹದ್ದು. ಇವುಗಳ ಸೇವನೆಯಿಂದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸಬಹುದು ಎನ್ನುವುದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ನವಣೆ, ಸಾವೆ ಹಾಗೂ ಊದಲು ಇವುಗಳಿಂದ ತಯಾರಿಸಿರುವಂತಹ ಆಹಾರಗಳನ್ನು ನೀಡಿದಾಗ ರಕ್ತದಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ಗಳು ಗಣನೀಯವಾಗಿ ಇಳಿಮುಖವಾಗಿರುವುದು ಕಂಡುಬಂದಿದೆ. ಸಾಸಿವೆ ಗಾತ್ರದ ಸಣ್ಣ ಕಾಳುಗಳನ್ನು ಆಹಾರಕ್ಕಾಗಿ ಉಪಯೋಗಿಸುವ ಮೊದಲು ಅವುಗಳ ಸಿಪ್ಪೆ ಅಥವಾ ಹೊಟ್ಟನ್ನು ಬೇರ್ಪಡಿಸುವಂತಹದ್ದು ಅವಶ್ಯ ಇದೆ. ಸಿಪ್ಪೆ ಬೇರ್ಪಡಿಸಿದ ಇಂತಹ ಕಾಳುಗಳಿಗೆ ಧಾನ್ಯದ ಅಕ್ಕಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನವಣಕ್ಕಿ, ಸಾವಕ್ಕಿ, ಊದಲಕ್ಕಿ, ವಿವಿಧ ರೀತಿಯಲ್ಲಿ ಈ ಕಿರುಧಾನ್ಯಗಳನ್ನು ಸಾಂಪ್ರದಾಯಿಕವಾಗಿ ರುಚಿಕಟ್ಟಾದ ಅಡುಗೆಯಾಗಿ ಬಳಸಬಹುದು. ಮಸಾಲೆ ಉಪ್ಪಿಟ್ಟು, ಇಡ್ಲಿ, ದೋಸೆ, ಸಿಹಿ ಪೊಂಗಲ್, ಬಾಣಲಿ ರೊಟ್ಟಿ, ಫ್ರೈಡ್ ರೈಸ್ ಇವೆಲ್ಲವನ್ನು ತೃಣಧಾನ್ಯದಿಂದ ತಯಾರಿಸುವುದಕ್ಕೆ ಸಾಧ್ಯ ಇದೆ. ನಮ್ಮ ಆಧುನಿಕ ಜೀವನ ಕ್ರಮದಿಂದಾಗಿ ಮಕ್ಕಳ ಆರೋಗ್ಯದ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಹಲವು ದುಷ್ಪರಿಣಾಮಗಳು ಉಂಟಾಗ್ತಾ ಇವೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಮನೆಯ ಹೊರಗಡೆ ಅಂಗಳದಲ್ಲಿ ಆಡ್ತಾ ಇದ್ರು. ಇದರಿಂದಾಗಿ ಅವರಿಗೆ ಸೂರ್ಯನ ಕಿರಣಗಳಿಂದ ಜೀವಸತ್ವ ಡಿ ಅಥವಾ ವಿಟಮಿನ್ ಡಿ ಇದು ಸಾಕಷ್ಟು ಸಿಗ್ತಾ ಇತ್ತು. ಆಡಿ ದಣಿದಂತಹ ಮಕ್ಕಳು ಆಹಾರವನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸ್ತಾ ಇದ್ರು. ಅವರಿಗೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಮತ್ತು ಜೀವಸತ್ವಗಳು ಹೆಚ್ಚಾಗಿ ದೊರೆತಾ ಇದ್ರು. ಈಗ ಆಧುನಿಕ ಜೀವನ ಶೈಲಿಯಲ್ಲಿ ಮಕ್ಕಳು ಹೆಚ್ಚಾಗಿ ಮನೆಯ ಒಳಗಡೆ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾರೆ. ಟಿವಿ ಮುಂದೆ, ಗಣಕಯಂತ್ರದ ಮುಂದೆ, ಮೊಬೈಲ್, ವಿಡಿಯೋ ಗೇಮ್ಸ್ ಇವುಗಳಿಂದಾಗಿ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇಲ್ಲ. ಆಹಾರ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ಏರುಪೇರು ಉಂಟಾಗಿದೆ. ಹಾಗಿದ್ರೆ ನಮಗೆ ಜೀವಸತ್ವ ಡಿ ಯಾಕೆ ಬೇಕು? ಡಿ ಜೀವಸತ್ವವು ಜೀವಕೋಶದ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅವು ಹೆಚ್ಚಿಸುತ್ತವೆ. ದೇಹದಲ್ಲಾಗುವ ಉರಿತವನ್ನ ಕಡಿಮೆಗೊಳಿಸುತ್ತದೆ. ಜೀವಸತ್ವ ಡಿಯ ಕೊರತೆಯಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು, ಹಲವು ರೀತಿಯ ಕ್ಯಾನ್ಸರ್ಗಳು, ಕಾಲ ಸಂಬಂಧಿತ ಹಾಗೂ ಇನ್ಸುಲಿನ್ ಪ್ರತಿರೋಧದಂತಹ ರೋಗಗಳು ಕಂಡುಬರುತ್ತವೆ. ಹಾಗಾಗಿ ವಾರದಲ್ಲಿ ಕನಿಷ್ಠ 2-3 ಬಾರಿ 5-30 ನಿಮಿಷಗಳ ಕಾಲ ದೇಹವನ್ನು ಸೂರ್ಯನ ಬಿಸಿಲಿಗೆ ಒಡ್ಡಿದ್ರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಜೀವಸತ್ವ ಡಿಯನ್ನು ದೇಹವೇ ಉತ್ಪತ್ತಿ ಮಾಡುತ್ತದೆ. ಸಾಮಾನ್ಯವಾಗಿ ಬೆಳಿಗ್ಗೆ 10 ಮಧ್ಯಾಹ್ನ 3 ಗಂಟೆಯವರೆಗೆ ಸೂಕ್ತವಾದಂತಹ ಸಮಯ. ಇತ್ತೀಚೆಗೆ ಜೀವಸತ್ವ ಡಿಯ ಕೊರತೆಯು ಹೆಚ್ಚಾಗಿ ಕಂಡು ಬರ್ತಾ ಇದೆ. 2009 7.6 million ಅಮೆರಿಕದ ಮಕ್ಕಳಲ್ಲಿ ಜೀವಸತ್ವ ಡಿ ಕೊರತೆ ಕಾಣಿಸಿಕೊಂಡಿತ್ತು. ಅದುವೇ 2011 ಸುಮಾರು 50 million ಅಮೆರಿಕದ ಮಕ್ಕಳಲ್ಲಿ ಜೀವಸತ್ವದ ಕೊರತೆ ಕಂಡು ಬರ್ತಾ ಇದೆ. ಈ ಜೀವಸತ್ವ ಡಿಯ ಕೊರತೆಯನ್ನು ಈ ರೀತಿಯಾಗಿ ಹೇಳಬಹುದು. ಮೂಳೆಗಳಲ್ಲಿ ನೋವು ಉಂಟಾಗ್ತದೆ ಹಾಗೂ ಸಡಿಲುತನ ಉಂಟಾಗ್ತದೆ. ಹಲ್ಲುಗಳಲ್ಲಿ ಸಡಿಲುತನ, ಕುಂಠಿತ ಬೆಳವಣಿಗೆ, ಶಕ್ತಿಹೀನತೆ, ಮೂಳೆ ಮುರಿತ, ಸ್ನಾಯು ಸೆಳೆತ ಹಾಗೂ ರಿಕೆಟ್ಸ್ನಂತಹ ರೋಗಗಳು ಕಂಡುಬರಬಹುದು. ಜೀವಸತ್ವ ಡಿಯನ್ನು ಆಹಾರ ಪದಾರ್ಥಗಳಿಂದಲೂ ಒದಗಿಸಬಹುದು. ಮೀನಿನ ಲಿವರ್ ಎಣ್ಣೆ, ಮೊಟ್ಟೆ, ಹಾಲಿನ ಪದಾರ್ಥಗಳು, ಏಕದಳ ಧಾನ್ಯಗಳು, ಅಣಬೆ, ಕಿತ್ತಳೆ ಹಣ್ಣಿನ ರಸ ಹಾಗೂ ಎಳನೀರುಗಳಲ್ಲಿ ಜೀವಸತ್ವ ಡಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯನ ಬಿಸಿಲಿನಲ್ಲಿ ವಿಟಮಿನ್ ಡಿ ಯಥೇಚ್ಛವಾಗಿ ನಮ್ಮ ದೇಹವನ್ನು ಸೇರ್ತದೆ. ಪಾಲಕರು ಮಕ್ಕಳ ಆಹಾರ ಕ್ರಮದಲ್ಲಿ ಎಚ್ಚರಿಕೆಯನ್ನು ವಹಿಸುವಂತಹದ್ದು ಬಹಳ ಮುಖ್ಯ. ಅಷ್ಟು ಮಾತ್ರ ಅಲ್ಲ, ಮಕ್ಕಳು ಹೆಚ್ಚು ಹೊತ್ತು ಮನೆಯಲ್ಲಿ ಇದ್ದುಕೊಂಡು ಸಮಯ ಕಳೆಯುವುದರ ಬದಲಿಗೆ ಹೊರಗಡೆ ಸ್ವಲ್ಪ ಕಾಲ ಕಳೆದರೆ ಮಕ್ಕಳು ಹಾಗೂ ಹಿರಿಯರ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.

ಸೈಯ ವರ ಪ್ರಸಾದವ ಪಾಲಿ ಸೈಯ ವರ ಪ್ರಸಾದವ. ಮುಂದೆ ದತ್ತಾತ್ರೇಯ ಜನನದ ಹಾಡು. ಶ್ರೀಪತಿ ಗಣಪತಿ ಸರಸ್ವತಿ ಗರಗುವೆ ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀಮಾಲಕ್ಷ್ಮಿ ರಾಮ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ತ್ರಿಮುನಿ ನಕುಲ ಭಾರತಿ ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀಮಾಲಕ್ಷ್ಮಿ ರಾಮ ರಾಮ ಭೂಮಿ ಪ್ರತಿಮೆಯೊಳು ಪತಿವ್ರತ ಯಾರೆಂದ ರಾಮ ರಾಮ ತ್ರಿಮುನಿ ನಕುಲ ಭಾರತಿ ರಾಮ ರಾಮ ಅವಳ ಹೂದು ಪತಿವ್ರತ ಎಂದು ನುಡಿದಾವೋ ರಾಮ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಸರಸ್ವತಿ ಪಾರ್ವತಿ ಶ್ರೀಮಾಲಕ್ಷ್ಮಿ ರಾಮ ರಾಮ ಆಕೆಯ ವ್ರತವ ಕೆಡುಸಿ ಬಂದಲ್ಲದೆ ರಾಮ ರಾಮ ನಿಮ್ಮ ಏಕಾಂತ ಸೇವೆ ತಾವಲ್ಲೇ ನಿಂದವೋ ರಾಮ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ರಾಮ ರಾಮ ಏರಿದರೆ ರಥದ ಗದ್ದುಗೆಯ ರಾಮ ರಾಮ ಅತ್ರಿಮುನಿ ಮಠಕ್ಕಾಗಿ ಬಂದವೋ ರಾಮ ರಾಮ ಬಂದಸ್ಯ ಮುನಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಬಂದಸ್ಯ ಮುನಿಗಳು ಸತಿಯೊಡನೆ ನಿಂತವೋ ರಾಮ ರಾಮ ಅವರಿಗೆ ಚೆಂಬಿನಳು ದುಃಖವ ತಂದಿಟ್ಟು ರಾಮ ರಾಮ ಅವರಿಗೆ ಪಂಚಭಕ್ಷ ಪರಮನ್ನ ಪಾಯ ಸಂಗಳ ರಾಮ ರಾಮ ಹಸಿವು ತ್ರಿಸೆವು ಬಿಸಿಲೋಳು ಬಂದೆವೋ ರಾಮ ರಾಮ ಹಸಿವು ತ್ರಿಸೆವು ಬಿಸಿಲೋಳು ಬಂದೆವೋ ರಾಮ ರಾಮ ಇಷ್ಟ ಭೋಜಂಗಳಾಗಬೇಕೆಂದವೋ ರಾಮ ರಾಮ ಪಂಚಭಕ್ಷ ಪರಮನ್ನ ಪಾಯ ಸಂಗಳ ರಾಮ ರಾಮ ಆದವು ಅನ್ನ ಕಾದ ಕೊಡನ ನೀರು ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಸ್ನಾನವ ಮಾಡಿರೋ ರಾಮ ರಾಮ ಆದವು ಅನ್ನ ಕಾದ ಕೊಡನ ಹಾಲು ರಾಮ ರಾಮ ಬಟ್ಟ ಕಳ್ಮುವರೆ ಜಪತಾಪ ಅನುಷ್ಠಾನ ಮುಗಿಸಿರೋ ರಾಮ ರಾಮ ಹಸಿವು ತ್ರಿಷೆವು ಬಿಸಿಲೋಳು ಬಂದೆವೋ ರಾಮ ರಾಮ ಪಂಚಭಕ್ಷ ಪರಮನ್ನ ಪಾಯ ಸಂಗಳ ರಾಮ ರಾಮ ಅವರಿಗೆ ಹೊಸ ಹೊನ್ನಿ ನರಿವಾಣದಲ್ಲಿ ತಂದಿಸಿತು ರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ತಂದಿಟ್ಟದಲ್ಲದೆ ತುತ್ತಿಡಬೇಕೆಂದವೋ ರಾಮ ರಾಮ ಹುಟ್ಟದ ಬಿಟ್ಟು ಹುಟ್ಟಿದ ದೇಹದಿ ರಾಮ ರಾಮ ಅಂಬಾರ ದೇಶದಿ ದಿಗಂಬಾರ ಮಾರ್ಗದಿ ರಾಮ ರಾಮ ತುತ್ತಿಡಬೇಕೆಂದವೋ ರಾಮ ರಾಮ